ಶಿಕ್ಷಣ ಜಂಟಿ ಸದನ ಉದ್ದೇಶಿಸಿ ನಾಳೆ ರಾಜ್ಯಪಾಲರಿಂದ ಭಾಷಣ. 3 ದಿನಗಳ ಹಂಪಿ ಉತ್ಸವ ಇಂದು ಸಂಪನ್ನ. 3 ಎಕರೆಗಿಂತ ಹೆಚ್ಚಿನ ಅರಣ್ಯ ಭೂಮಿ ಒತ್ತುವರಿ ವಿರುದ್ದ ಕ್ರಮ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ವಿಧಾನಸೌಧ ಆವರಣದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದ್ದ ಪುಸ್ತಕ ಮೇಳಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ? ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾರಥಿ ಮಹಿಳೆಯರ ಸಮೃದ್ಧಿ. ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:51:28. ಈಗ ಕೇಳಿ, ದುಬೈ ನಗರದ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆಯುತ್ತಿರುವ ಐಸಿಸಿ ಚಾಂಪಿಯನ್ಶಿಪ್ ಟ್ರೋಫಿ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಆತ್ಮೀಯ ಕೇಳುಗರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರಾಸುಗಳಲ್ಲಿ ಚರ್ಮಗಂಟು ರೋಗ, ಈ ವಿಷಯವಾಗಿ ಡಾ ಬಿಎಂ ಚಂದ್ರನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಕನಕಪುರ ತಾಲೂಕು ಹೊಸದುರ್ಗದ ಹೆಚ್ವಿ ಶ್ರೀನಿವಾಸ್ ಹಾಗೂ ಸಂಗಡಿಗರಿಂದ ಕೇಳೋಣ ಭಜನೆ ಪದಗಳನ್ನು. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಬಿಎಂ ಚಂದ್ರನಾಯ್ಕ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚಂದ್ರನಾಯ್ಕ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರಗಳು ಸರ್, ರೈತ ಬಾಂಧವರಿಗೆ ನಮಸ್ಕಾರಗಳು. ಡಾಕ್ಟರ್, ಇವತ್ತು ನಮಗೆ ರಾಸುಗಳಲ್ಲಿ ಚರ್ಮಗಂಟು ರೋಗ, ಅದರ ನಿರ್ವಹಣೆ ಮತ್ತು ತಡೆಗಟ್ಟುವ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಏನು, ಇತ್ತೀಚಿನ ದಿನಗಳಲ್ಲಿ ನಾವು ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ಒಂದು ಮಹಾಮಾರಿ ಆಗಿ ಇದು ಪರಿಣಮಿಸ್ತಾ ಇದೆ, ಯಥೇಚ್ಛವಾಗಿ ನಷ್ಟವನ್ನು ಕೂಡ ಉಂಟು ಮಾಡ್ತಾ ಇದೆ. ಹಾಗಾದರೆ ಈ ಚರ್ಮಗಂಟು ರೋಗ ಅಂದ್ರೇನು, ಇದರ ವ್ಯಾಪಕತೆ ಯಾವ ಥರ ಇದೆ, ಒಂದೊಂದಾಗಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತಾ ಹೋಗಿ. ಸೊ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಚರ್ಮಗಂಟು ರೋಗ ಅಥವಾ ಲಂಪಿ ಸ್ಕಿನ್ ಡಿಸೀಸ್ ಅಂತ ನಾವೇನು ಕರಿತೀವಿ ಇಂಗ್ಲಿಷ್ನಲ್ಲಿ, ಇದು ಒಂದು ವೈರಾಣುವಿನಿಂದ ಬರ್ತಕ್ಕಂತ ಒಂದು ಸೋಂಕು ರೋಗ. ಇದು 1920 ಇದು ಆಫ್ರಿಕಾ ಖಂಡದಲ್ಲಿ, ಆಫ್ರಿಕಾ ದೇಶದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಅಥವಾ ಜಾಗತೀಕರಣ ಅಥವಾ ಈಗ ಪ್ರಪಂಚದ ಯಾವುದೇ ಮೂಲೆಯಿಂದ ಇನ್ನೊಂದು ಮೂಲೆಗೆ 24 ಗಂಟೆ ಒಳಗಡೆ ಮನುಷ್ಯ ತಲುಪಿಡ್ಬೋದು. ಸೊ ಈ ಒಂದು ಸುಲಭ ವಿಮಾನಯಾನ ಅಥವಾ ಪ್ರವಾಸೋದ್ಯಮದಿಂದಾಗಿ ಏನಾಗಿದೆ, ಈಗ ಆಫ್ರಿಕಾದಲ್ಲಿ ಇದ್ದಂತ ಒಂದು ರೋಗ ಮಧ್ಯಪ್ರಾಚ್ಯ ದೇಶಗಳಿಗೆ ಬಂದು ಯುರೋಪ್ ಖಂಡಕ್ಕೆ ಬಂದು ಈಗ ನಮ್ಮ ಏಷ್ಯಾ ಖಂಡದಲ್ಲೆಲ್ಲ ತುಂಬಾ ವ್ಯಾಪಕವಾಗಿ ಹಬ್ಬಿದೆ ಮತ್ತು ಭಾರತ ದೇಶದಲ್ಲೂ ಕೂಡ ಇದು ಒಂದು ಸವಾಲಾಗಿ ಪರಿಣಮಿಸಿ ಇದೊಂದು ಒಂದು ಅತಿ ಮುಖ್ಯವಾದ ರೋಗವಾಗಿ ಹೊರಹೊಮ್ಮಿದೆ ಸರ್ ಇದೊಂದು. ಡಾಕ್ಟರ್, ಇವತ್ತು ಈ ಚರ್ಮಗಂಟು ರೋಗ ರೋಗಾಣು ಯಾವ್ದರಿಂದ ಬರುತ್ತೆ, ಯಾವ ಪ್ರಾಣಿ ಈ ರೋಗಕ್ಕೆ ತುತ್ತಾಗಬಹುದು? ಚರ್ಮಗಂಟು ರೋಗ ಒಂದು ವೈರಾಣುನಂತಕಂತ ಬರ್ತಕ್ಕಂತ ಒಂದು ಸಿಡುಬು ರೋಗ ಇದು. ಇದು ಕುರಿ ಮತ್ತು ಮೇಕೆಗಳಲ್ಲಿ ಕಾಣ್ತಕ್ಕಂತ ಸಿಡುಬು ರೋಗದ ಒಂದು ಹತ್ತಿರದ ಸಂಬಂಧಿ. ಕುರಿ ಮತ್ತು ಮೇಕೆಗಳಲ್ಲಿ ಮಾತ್ರ? ಇಲ್ಲ ಇಲ್ಲ, ಈ ಕುರಿ ಮತ್ತು ಮೇಕೆಗಳಲ್ಲಿ ಬರ್ತಕ್ಕಂತ ಸಿಡುಬು ರೋಗ ಇದೆಯಲ್ಲ, ಅದರ ಸಂಬಂಧಿ ಇದು, ಸಂಬಂಧಿ. ಆದ್ರೆ ಈ ರೋಗ ಮುಖ್ಯವಾಗಿ ಕಾಣಿಸೋದು ಹಸುಗಳಲ್ಲಿ, ಎಮ್ಮೆಗಳಲ್ಲೂ ಕೂಡ ಕಾಣ್ತೀವಿ, ಜಿರಾಫೆ ಮತ್ತೆ ಒಂಟೆಗಳಲ್ಲೂ ಕೂಡ ನಾವು ಈ ರೋಗನ ನೋಡ್ತೀವಿ. ನಾವು ಇದು ಏನಾಗಿದೆ ಈಗ, ಇದು ಕುರಿ ಮತ್ತು ಮೇಕೆಗಳಲ್ಲಿ ಬರ್ತಕ್ಕಂತ ಒಂದು ಸಿಡುಬು ರೋಗಕ್ಕೆ ಸುಮಾರು 99% 99% ಸಿಮಿಲರ್ ಇದೆ. ಇದು ಸೌಮ್ಯತೆ ಇರೋದ್ರಿಂದ ಈ ಸೌಮ್ಯತೆಯೇ ನಮ್ಗೆ ಈ ರೋಗ ತಡೆಗಟ್ಟಲಿಕ್ಕೆ ಒಂದು ನಮ್ಗೆ ಒಂದು ಸಾಧನವಾಗಿ ಪರಿಣಮಿಸಿದೆ. ಅಂದ್ರೆ ಈಗ ನಮ್ಗೆ ಈಗ ಈ ರೋಗ ಸಡನ್ ಆಗಿ ಅಂದ್ರೆ ಬಂದ ಮೇಲೆ ಈ ರೋಗಕ್ಕೆ ಒಂದು ಸೂಕ್ತವಾದ ಲಸಿಕೆ ಇರಲಿಲ್ಲ, ಈಗಲೂ ಇಲ್ಲ. ಸೊ ನಾವೇನ್ ಮಾಡ್ತಿದೀವಿ ಈಗ, ಕುರಿ ಸಿಡುಬು ಮತ್ತೆ ಮೇಕೆ ಸಿಡುಬುಗೆ ಏನು ಲಸಿಕೆ ಉಪಯೋಗಿಸ್ತೀವಿ ಅದೇ ಲಸಿಕೆನ ಉಪಯೋಗಿಸ್ಕೊಂಡು ನಾವು ಇವತ್ತು ಚರ್ಮಗಂಟು ರೋಗನ 100%-100% ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ತಡೆಗಟ್ಟಲಿಕ್ಕೆ ನಾವು ಸಫಲರಾಗಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಈ ರೋಗಕ್ಕೆ ಯಾವುದೇ ಒಂದು ಇದು ಏನೋ ಒಂದು ರಿಸರ್ವೇರ್ ಹೋಸ್ಟ್ ಅಂತ ಹೇಳಿದ್ರೆ ಶೇಖರಿಸಲ್ಪಟ್ಟ ಯಾವುದೇ ಒಂದು ಹೋಸ್ಟ್ ಗಳಿಲ್ಲ. ಮತ್ತೆ ಇದು ಏನು ನಾಟಿ ಹಸುಗಳಿಗಿಂತ ಜಾಸ್ತಿ ಇದು ಕ್ರಾಸ್ ಬ್ರೀಡ್ ಕ್ರೌಸ್ ಅಂದ್ರೆ ನಾವು ಏನಂತೀವಿ ಮಿಶ್ರ ತಳಿ HF ಜರ್ಸಿಗಳಲ್ಲಿ ಈ ರೋಗದ ಒಂದು ತೀವ್ರತೆ ಜಾಸ್ತಿ ಇದೆ. ಮತ್ತೆ ಈ ಚರ್ಮಗಂಟು ರೋಗ ಹೆಂಗೆ ಹರಡ್ತದೆ? ಇದು ಒಳ್ಳೆ ಪ್ರಶ್ನೆ ಇದು. ಸೊ ಈ ರೋಗ ಮುಖ್ಯವಾಗಿ ಒಂದ್ ಹೇಳಬೇಕಂದ್ರೆ ಇದು ಪ್ರಾಣಿಜನ್ಯ ರೋಗ ಅಲ್ಲ, ಇದು ಮನುಷ್ಯರಿಗೆ ಬರದೇ ಇಲ್ಲ. ಇದು ಇದು ಬರೀ ರಾಸುಗಳು ಅಂದ್ರೆ ಹಸುಗಳು ಮತ್ತು ಎಮ್ಮೆಗಳಿಗೆ ಬರ್ತಕ್ಕಂಥ ರೋಗ, ಬೇರೆ ಯಾವುದೇ ಪ್ರಾಣಿಗೂ ಬರೋದಿಲ್ಲ, ಮನುಷ್ಯರಿಗೂ ಬರೋದಿಲ್ಲ ಈ ರೋಗ. ಈ ರೋಗ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಈ ರೋಗ ಮುಖ್ಯವಾಗಿ ಇದು ಒಂದು ರೋಗಾಣು ತುಂಬಾ ಸದೃಢವಾದ ಒಂದು ರೋಗಾಣು ಇದು. ಮತ್ತೆ ಇದರಲ್ಲಿ ಮೈ ಮೇಲೆ ಬರ್ತಕ್ಕಂಥ ಒಂದು ಗುಳ್ಳೆ ತರ ಅಂದ್ರೆ ಒಂದು ಗಾಯ ತರ ಆಗುತ್ತೆ, ಇದು ಗಂಟುಗಳು ಫಾರ್ಮ್ ಆಗುತ್ತೆ. ಆ ಗಂಟುಗಳಲ್ಲಿ ವೈರಾಣು ಸುಮಾರು 35 ದಿನಗಳ ಕಾಲ ಅದರೊಳಗೆ ಇರುತ್ತೆ. ಸೊ ಈ ಗಂಟುಗಳೇ ಬೇರೆ ಪ್ರಾಣಿಗಳಿಗೆ ರೋಗ ತರಲಿಕ್ಕೆ ಒಂದು ಮುಖ್ಯವಾದ ಒಂದು ಸಾಧನ, ಅಂದ್ರೆ ಇದೊಂದು ಸೋರ್ಸ್ ಆಫ್ ಇನ್ಫೆಕ್ಷನ್ ಅದೇನೆ. ಸೊ ಮತ್ತೆ ಇನ್ನೇನಿದೆ, ಈ ರೋಗಾಣು ರೋಗ ಬಂದಿರತಕ್ಕಂಥ ರಾಸಿನ ಜೊಲ್ಲಲ್ಲಿ ಅಥವಾ ಕಣ್ಣಲ್ಲಿ ಬರ್ತಕ್ಕಂಥ ಗೀಜಲ್ಲಿ ಮೂಗಲ್ಲಿ ಬರ್ತಕ್ಕಂಥ ಗೊಂಡೆನಲ್ಲಿ ಮತ್ತೆ ಎಲ್ಲ ಒಂದು ವೀರ್ಯ ಇದರೊಳಗೆಲ್ಲವೂ ಕೂಡ ರೋಗಾಣು ಹರಡುತ್ತೆ. ಈ ರೋಗ ಮುಖ್ಯವಾಗಿ ಹೇಗೆ ಹರಡುತ್ತೆ ಅಂದ್ರೆ, ಪ್ರಮುಖವಾಗಿ ರಕ್ತ ಇರುವ ಸೊಳ್ಳೆಗಳು, ನೊಣಗಳು ಅಂದ್ರೆ ಏನ್ ಹೇಳ್ತೀವಿ ನಾವು ಕುದುರೆ ನೊಣ ಅಂತ ಹೇಳ್ತೀವಿ, ಇದು ನೀಲಿ ನೀಲಿಯಾಗಿ ಕಾಣಿಸುತ್ತೆ ನೋಡಿ, ನಾವು ನೋಡಿದೀವಿ ಕುದುರೆ ನೊಣ. ಮತ್ತೆ ಉಣ್ಣೆಗಳಿಂದ ರೋಗಗ್ರಸ್ತ ಪ್ರಾಣಿಗಳಿಂದ ಆರೋಗ್ಯವಂತ ರಾಸುಗಳಿಗೆ ಈ ರಕ್ತ ಇರುವ ರೋಗವಾಹಗಳು ಕಚ್ಚಿದಾಗ ಈ ರೋಗ ಮುಖ್ಯವಾಗಿ ಹರಡುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ರೋಗಗ್ರಸ್ತ ಪ್ರಾಣಿಗಳ ಸಿಂಬಳ, ಜೊಲ್ಲು ಅಥವಾ ಇತರ ಸ್ರವಿಕೆಗಳಿಂದ ಕೂಡ ಈಗ ಮೇವು ಅಥವಾ ಈಗ ನೀರು ಕಲುಷಿತಗೊಂಡ್ರೆ ಅದರಿಂದನೂ ಕೂಡ ಈ ಆರೋಗ್ಯವಂತ ರಾಸುಗಳಿಗೆ ಈ ರೋಗ ಹರಡಬಹುದು. ಆಮೇಲೆ ಈಗ ಈ ರಾಸುಗಳಲ್ಲಿ ಚರ್ಮಗಂಟು ರೋಗ ಆರಂಭದಲ್ಲಿ ಹೆಂಗೆ ಶುರು ಆಗುತ್ತೆ ಮತ್ತು ಅದು ಹೇಗೆ ಅದರ ಲಕ್ಷಣಗಳು ನಾವು ಕಂಡ್ಕೋಬಹುದು? ಸೊ ಚರ್ಮಗಂಟು ರೋಗ ಮೊದಲಿಗೆ ಅತಿಯಾದ ಜ್ವರ ಅಂದ್ರೆ 41 ಡಿಗ್ರಿ ವರ್ಗ ಆಗ್ತಕ್ಕಂಥ ಜ್ವರ ಇರುತ್ತೆ. ಅದರಿಂದ ಪ್ರಾರಂಭವಾಗಿ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ರಾಸುಗಳು ಮಂಕಾಗಿ ಕೂರ್ತವೆ ಮತ್ತೆ ಮೇವು ಬಿಡ್ತವೆ, ಮೂಗು ಮತ್ತು ಕಣ್ಣುಗಳಲ್ಲಿ ನೀರು ಸೋರುವಿಕೆ ಶುರುವಾಗುತ್ತೆ. ಸೊ ಬಾಯಿಯಲ್ಲಿ ಜೊಲ್ಲು ಸುರಿಸುವುದು ಮತ್ತೆ ದುಗ್ಧರ ಸಂಗತಿಗಳನ್ನು ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ದುಗ್ಧರ ಸಂಗತಿಗಳು ಲಿಂಫ್ ನೋಡ್ಸ್ ನಮ್ಗೆ ದೂರದಿಂದಾನೇ ಕಾಣಿಸುವಷ್ಟು ದಪ್ಪ ಆಗ್ತವೆ. ಸೊ ಎನ್ಲಾರ್ಜ್ಮೆಂಟ್ ಆಫ್ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ ಅದಿರುತ್ತೆ. ಸೊ ಇದು ಈ ತರ ಲಕ್ಷಣಗಳು ಕಂಡು 48 ಗಂಟೆ ಒಳಗಡೆ ನಾವು ಈ ತಲೆ ಮೇಲೆ ಕತ್ ಮೇಲೆ ಕಾಲುಗಳು ಆಮೇಲೆ ಕೆಚ್ಚಲ್ಗಳ ಮೇಲೆ ಪಾಯಿಂಟ್ ಅಂದ್ರೆ 0.5 ಸೆಂಟಿಮೀಟರ್ 5 ಸೆಂಟಿಮೀಟರ್ ವರೆಗೂ ಗಾತ್ರದ ಗಂಟುಗಳನ್ನ ಕಾಣಿಸ್ಕೊಳ್ಳುತ್ತೆ. ಸೊ ಈ ಗಂಟುಗಳು ಚರ್ಮಕ್ಕೆ ಅಂಟಿಕೊಂಡು ಬರ್ತವೆ, ಕೆಲವು ಸಲ ಏನಾಗುತ್ತೆ ಚರ್ಮದ ಕೆಳಗಡೆ ಇರೋ ಮಾಂಸಖಂಡಕ್ಕೂ ಕೂಡ ಅಂಟಿಕೊಂಡು ಈ ಗಂಟುಗಳು ಬರ್ತವೆ. ಸೊ ಈ ಗಂಟುಗಳು ಕ್ರಮೇಣ ಒಣಗಿ ಹಕ್ಕಳೆಯಾಗಿ ತುರಿಕೆಗಳಾಗಿ ದೀರ್ಘಕಾಲದವರೆಗೂ ಕೂಡ ಉಳಿದು ಆರೋಗ್ಯವಂತ ರಾಸುಗಳಿಗೆ ವೈರಾಣು ಹರಡಲು ಒಂದು ಪ್ರಮುಖ ಸಾಧನವಾಗಿರ್ತವೆ ಈ ಗಂಟುಗಳು. ಮತ್ತೆ ಗರ್ಭವಿರೋ ರಾಸುಗಳಲ್ಲಿ 10%+ ಗರ್ಭವಿರೋ ರಾಸುಗಳಲ್ಲಿ ಗರ್ಭಪಾತವಾಗಬಹುದು. ಆಮೇಲೆ ಹೋರಿಗಳ ವೃಷಣಗಳಲ್ಲಿ ಟೆಸ್ಟಿಸ್ ಅಂತ ಹೇಳಿ ವೃಷಣಗಳ ಮೇಲೂ ಕೂಡ ಈ ಒಂದು ಗಂಟುಗಳಾಗಿ ದೀರ್ಘಕಾಲದವರೆಗೆ ಬಂಜೆಯಾಗಿ ಉಳಿಯೋ ಒಂದು ಸಾಧ್ಯತೆಗಳು ಇರ್ತವೆ. ಸೊ ಸರಿಯಾದ ಚಿಕಿತ್ಸೆ ನೀಡಲಿಲ್ಲ ಅಂದ್ರೆ, ಟೈಮ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದ್ರೆ ಚರ್ಮದಲ್ಲಿರುವ ಗಂಟುಗಳು ಅತಿಯಾಗಿ ಕೊಳಿತವೆ, ಕೊಳೆತು ನೊಣಗಳ ಉಪಟಳದಿಂದ ಏನಾಗ್ತವೆ ಆಳವಾದ ರಂಧ್ರಗಳಾಗಿ ಹುಳ ಬಿದ್ದು ಬಾಧೆಯಾಗುತ್ತೆ. ಓಹೋಹೋ, ಸತ್ಬಿಡ್ತವೆ. ಆಮೇಲೆ ಮುಂದೆ ಇನ್ನೊಂದು ಮುಖ್ಯವಾದ ಲಕ್ಷಣ ನೋಡಿದ್ರೆ ಕಾಲುಗಳಲ್ಲಿ ಎಸ್ಪೆಷಲಿ ಮುಖ್ಯವಾಗಿ ಗೊರಸಿನ ಮೇಲ್ಗಡೆ ಮತ್ತೆ ಈ ಇದು ಹೊಟ್ಟೆಯ ಕೆಳಗಡೆ ನೀರು ತುಂಬಿಕೊಂಡು ಬಿಡುತ್ತೆ. ಮತ್ತೆ ಬಾಯಿಯಲ್ಲಿ ಮೂಗಿನಲ್ಲಿ ಮೂಗಿನ ಹೊಸಳೆಗಳಲ್ಲೂ ಕೂಡ ಗಂಟುಗಳಾಗಿ ಗಾಯಗಳನ್ನ ನೋಡ್ತೀವಿ ನಾವು. ರೋಗಗ್ರಸ್ತ ರಾಸುಗಳು ಏನಾಗ್ತವೆ ಈ ತರ, ಇದು ಒಂದು ದೀರ್ಘಕಾಲದ ರೋಗ ಇದು. ರಾಸುಗಳು ಬಡಕ್ಲಾಗ್ತವೆ, ಕೆಚ್ಚಲ್ ಭಾವ ಆಗುತ್ತೆ, ಕೆಮ್ಮು, ಶ್ವಾಸಕೋಶದ ಸೋಂಕಿನಿಂದ ರಾಸುಗಳು ಬಳಲ್ತವೆ. ಮತ್ತೆ ನೊಣಗಳ ಕಾಟದಿಂದ ಚರ್ಮದಲ್ಲಿ ರಂಧ್ರಗಳಾಗ್ತವೆ, ಅಷ್ಟು ಅಂದ್ರೆ ಹುಳ ಬೀಳ್ತವೆ ಅಂದ್ರೆ ಆತರ ನೊಣಗಳು ಮೊಟ್ಟೆ ಇಟ್ಬಿಟ್ಟು ಸಣ್ಣ ಸಣ್ಣ ಹುಳ ಬಿದ್ದು ರಾಸುಗಳಿಗೆ ತುಂಬಾ ಬಾಧೆನ ಉಂಟು ಮಾಡುತ್ತೆ. ಇದು ಮತ್ತೆ ನಾವು ಟ್ರೀಟ್ಮೆಂಟ್ ಸರಿ ಕೊಡಿಸ್ತಿಲ್ಲ ಅಂದ್ರೆ ಕಾಲುಗಳಲ್ಲಿ ಇರ್ತಕ್ಕಂಥ ಊತ ಏನಾಗುತ್ತೆ, ಅದು ಹೊಡೆದು ಅಲ್ಲಿಂದ ರಕ್ತಸ್ರವಿಕೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಅಂದ್ರೆ ಮುಖ್ಯವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀನಿ, ಈ ರೋಗ ಒಂದು ತೀವ್ರತರವಾದ ರೈತನಿಗೆ ತೀರಾ ಆರ್ಥಿಕ ಸಂಕಷ್ಟವನ್ನ ಮಾಡ್ತಕ್ಕಂಥ ರೋಗ. ಕಾರಣ ಏನಪ್ಪಾ ಅಂದ್ರೆ ಇದು ಒಂದು ಹಾಲ್ ಕಡಿಮೆ, ಇಳುವರಿ ಕಡಿಮೆ ಆಗ್ಬಿಡುತ್ತೆ ಅವ್ರಿಗೆ. ಎರಡನೇದು ಇದು ಬಂಜೆತನ ಮಾಡುತ್ತೆ, ಅಂದ್ರೆ ಈಗ ಹೋರಿಗಳಿರ್ಬೋದು ಅಥವಾ ಹಸುಗಳಿರ್ಬೋದು ಬಂಜೆತನ ಉಂಟು ಮಾಡುತ್ತೆ. ಮೂರನೇದು ಇದು ಒಂದು ದೀರ್ಘಕಾಲದ ರೋಗ ಆಗಿರೋದ್ರಿಂದ ಚಿಕಿತ್ಸಾ ವೆಚ್ಚ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಹಂಗಾಗಿ ಟ್ರೀಟ್ಮೆಂಟ್ ಕಾಸ್ಟ್ ಜಾಸ್ತಿ ಇರುತ್ತೆ. ಇವೆಲ್ಲವೂ ಆಗಿ ಕೂಡ ಸರಿ ಹೋಗ್ಲಿಲ್ಲ ಅಂದ್ರೆ, ಟ್ರೀಟ್ಮೆಂಟ್ ಸರಿಯಾದ ಟೈಮ್ ಕೊಡಿಸ್ಲಿಲ್ಲ ಅಂದ್ರೆ ರಾಸು ಸಾವನ್ನಪ್ಪಿ ಅದು ಕೂಡ ದೊಡ್ಡ ನಷ್ಟ ಉಂಟು ಮಾಡುತ್ತೆ, ನಷ್ಟವನ್ನು ಉಂಟು ಮಾಡುತ್ತೆ. ಈ ಚರ್ಮಗಂಟು ರೋಗದ ವೈಶಿಷ್ಟ್ಯತೆ ಏನು ಡಾಕ್ಟ್ರೆ? ಎಸ್ ಸರ್, ಸೊ ಇದು ಈ ರೋಗ ಹೊಸದಾಗಿ ನಮ್ಮ ದೇಶದಲ್ಲಿ ಬಂದಿರೋದು. ಕೆಲವು ವೈಶಿಷ್ಟ್ಯತೆಗಳಿದೆ ಈ ರೋಗದಲ್ಲಿ. ಮುಖ್ಯವಾಗಿ ಏನಂದ್ರೆ ಕರುಗಳು ಮತ್ತು ಹಾಲು ಕರೆಯುವ ರಾಸುಗಳಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಆರೋಗ್ಯವಂತ ರಾಸುಗಳಲ್ಲಿ ಬಂದರೂ ಕೂಡ ತೀವ್ರತೆ ತುಂಬಾ ಕಡಿಮೆ. ಮತ್ತೆ ಇನ್ನೊಂದು ಭಾರಿ ವಿಶೇಷತೆ ಏನಪ್ಪಾ ಅಂದ್ರೆ, ಒಂದು ಮನೆಯಲ್ಲಿ ನೀವು 10 ಹಸುಗಳಿದ್ರೆ 10 ಹಸುಗಳಿಗೂ ರೋಗ ಬರೋದಿಲ್ಲ, ಒಂದಕ್ಕೋ ಎರಡಕ್ಕೋ ಬರ್ತವೆ, ಮಿಕ್ಕದ 8 ಆರೋಗ್ಯ ಇರ್ತವೆ. ಇದಕ್ಕೆ ಕಾರಣ ನಮಗೆ ಸರಿಯಾದ ಕಾರಣಗಳು ಅಂದ್ರೆ ಈ ಎಲ್ಲ ಒಂದೇ ಒಂದು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರಾಸುಗಳಿಗೆ ರೋಗ ಬರೋದಿಲ್ಲ. ಸೊ ಒಂದು 1-2% ಅಥವಾ ಏನ್ ಹೇಳ್ತೀವಿ ಆತರ ಬರುತ್ತೆ. ಮತ್ತೆ ಪ್ರಾಣಿಯಿಂದ ಪ್ರಾಣಿಗಳಿಗೆ ಹರಡುವ ಒಂದು ಸಾಧ್ಯತೆ ತುಂಬಾ ಕಡಿಮೆ. ನಾನು ಮೊದಲೇ ಹೇಳ್ದಂಗೆ ಈ ರೋಗ ಮುಖ್ಯವಾಗಿ ರೋಗ ವಾಹಕಗಳಾದ ಸೊಳ್ಳೆಗಳು ಅಥವಾ ನೊಣಗಳು ಅಥವಾ ಈ ಉಣ್ಣೆಗಳಿಂದ ಅಂದ್ರೆ ರೋಗಗ್ರಸ್ತ ಪ್ರಾಣಿಯಿಂದ ರಕ್ತ ಹೀರಿ ಆರೋಗ್ಯವಂತ ಪ್ರಾಣಿಗೆ ಅದೇ ಸೊಳ್ಳೆಗಳು ನೊಣಗಳು ಅಥವಾ ಉಣ್ಣೆಗಳು ಕಚ್ಚಿದ್ರೆ ಮಾತ್ರ ಹೆಚ್ಚಿನ ರೀತಿಯಲ್ಲಿ ಈ ರೋಗ ಬರ್ತದೆ. ಹೌದು, ಈಗ ಈ ಒಂದು ಚರ್ಮಗಂಟು ರೋಗದಿಂದ ಮರಣೋತ್ತರವಾಗಿ ಈ ರೋಗದಿಂದ ಮೃತಪಟ್ಟ ರಾಸುಗಳಲ್ಲಿ ನಾವು ಏನನ್ನ ಕಾಣಬಹುದು? ಸೊ ಚರ್ಮಗಂಟು ರೋಗ, ಈಗ ರೋಗಕ್ಕೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಚಿಕಿತ್ಸೆ ಕೊಟ್ಟು ಫಲಕಾರಿ ಆಗದೇನೆ ರಾಸು ತೀರೋಗ್ಬಿಟ್ರೆ, ಮರಣೋತ್ತರ ಪರೀಕ್ಷೆಯಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಮೈ ಮೇಲೆ ಇರತಕ್ಕಂತ ಏನು ಗಾಯಗಳು ಗಂಟುಗಳು ಏನಿರ್ತಾವಲ್ಲ, ಅದೇ ತರಹದ ದೇಹದ ಹೊರಭಾಗದಲ್ಲಿ ಇರ್ತಕ್ಕಂತ ಚರ್ಮದ ಮೇಲೆ ಗಂಟುಗಳು, ಅದೇ ತರ ದೇಹದ ಒಳಗಡೆನೂ ಕೂಡ ಬಹುತೇಕ ಅಂಗಾಂಗಗಳಲ್ಲಿ ತೀವ್ರ ಸ್ವರೂಪದ ಗಾಯಗಳನ್ನ ನೋಡ್ತೀವಿ ನಾವು. ಮುಖ್ಯವಾಗಿ ಹೊಟ್ಟೆಯಲ್ಲಿ, ಕರುಳಿನಲ್ಲಿ, ಶ್ವಾಸಕೋಶದಲ್ಲಿ, ಗರ್ಭಕೋಶಗಳಲ್ಲಿ, ಮತ್ತೆ ವೃಷಣಗಳು ಮತ್ತು ಇತರ ಪ್ರಮುಖ ಅಂಗಗಳಲ್ಲಿ ಈ ತರ ಗಂಟುಗಳನ್ನ ಮತ್ತೆ ಗಾಯಗಳನ್ನ ನಾವು ನೋಡ್ತೀವಿ. ಡಾಕ್ಟರ್, ಈ ಚರ್ಮಗಂಟು ರೋಗ ಇದರ ದೃಢೀಕರಣಕ್ಕೆ ರೈತರು ಅಥವಾ ಪಶುವೈದ್ಯರು ಯಾವ ಮಾದರಿಯನ್ನ ಸಾಮಾನ್ಯವಾಗಿ ಪ್ರಯೋಗಾಲಯಕ್ಕೆ ಕಳಿಸ್ತಾರೆ? ಇದು ಒಳ್ಳೆ ಪ್ರಶ್ನೆ ಸರ್. ಇದು ರೋಗ ದೃಢಪಡಿಸೋದು ಈಗ ಹೊಸ ಹೊಸ ಪರೀಕ್ಷೆಗಳು ಬಂದಿದಾವೆ ಇವಾಗ ಬಂದಿದೆ. ಸೊ ಅದರಲ್ಲಿ ರೋಗಗ್ರಸ್ತ ಪ್ರಾಣಿಯ ಚರ್ಮದ ಮೇಲಿರುವ ಗಂಟುಗಳು, ಗಾಯ ಏನಿರುತ್ತೆ ಚರ್ಮದ, ಅದು ವೈರಾಣು ಯಥೇಚ್ಛವಾಗಿರುತ್ತೆ ಅದರಲ್ಲಿ ಗಂಟುಗಳು. ಸೊ ಹಾಗಾಗಿ ಈ ಚರ್ಮದ ಮೇಲಿರ್ತಕ್ಕಂಥ ಗಂಟುಗಳು ನಮ್ಗೆ ರೋಗ ದೃಢಪಡಿಸೋಕೆ ಪ್ರಮುಖ ಮಾದರಿಗಳಾಗ್ತವೆ. ಎರಡನೇದು ರೋಗಗ್ರಸ್ತ ರಾಸಿನ ರಕ್ತ ಅಥವಾ ಗೊಣ್ಣೆ, ಕಣ್ಣಿನ ಸ್ರವಿಕೆ ಅಥವಾ ಬಾಯಿಯಲ್ಲಿಯ ಜೊಲ್ಲು, ಇದನ್ನೆಲ್ಲ ಕೂಡ ನೀವು ಪ್ರಯೋಗಾಲಯಕ್ಕೆ ರೈತರು ಅಥವಾ ಪಶುವೈದ್ಯರು ಕಳಿಸ್ಕೊಡ್ತೀರಿ, ನಾವು ದೃಢಕರಿಸಬಹುದು. ಅಥವಾ ಮರಣ ಹೊಂದಿದ ರಾಸಿಗಳಲ್ಲಿ ಚರ್ಮದ ಮೇಲಿರುವ ಗಂಟುಗಳು ಅಥವಾ ಅಂಗಾಂಗಗಳು, ಶ್ವಾಸಕೋಶ, ಮೂತ್ರಕೋಶ, ಕರಳು, ಇವುಗಳನ್ನ ಕಳಿಸಿದ್ರು ಕೂಡ ನಾವು ರೋಗನ ದೃಢೀಕರಿಸಬಹುದು. ನಾವು ಪ್ರಯೋಗಾಲಯದಲ್ಲಿ ಇತ್ತೀಚೆಗೆ ಈಗ ನಾವು ಕೋವಿಡ್ ಬಂದ್ಮೇಲೆ RT-PCR ಅಂತ ಹೇಳ್ತೀವಲ್ಲ, ಅದರ PCR ಪರೀಕ್ಷೆ ಮಾಡಿ ನಾವು ಈ ರೋಗನ ದೃಢಪಡಿಸ್ತೀವಿ ಸರ್. ಆಮೇಲೆ ಡಾಕ್ಟರ್, ಈ ಚರ್ಮಗಂಟು ರೋಗ ಯಾವ ಪರೀಕ್ಷೆಗಳಿಂದ ಪ್ರಯೋಗಾಲಯದಲ್ಲಿ ಇದನ್ನ ಖಚಿತಪಡಿಸಲಾಗುತ್ತೆ ಅಂತ ಅದನ್ನ ತಿಳಿಸ್ಕೊಟ್ರಿ. ಈಗ ಈ ರೋಗಕ್ಕೆ ಚಿಕಿತ್ಸಾ ಪರಿಣಾಮಗಳೇನು ಡಾಕ್ಟ್ರೆ? ಓಕೆ ಸರ್, ಇದು ರೈತರು ಮುಖ್ಯವಾಗಿ ನಾನು ಇಲ್ಲಿಂದ ಹೇಳೋದನ್ನ ನಾವು ರೈತರು ಗಮನ ಕೊಟ್ಟು ಕೇಳ್ಕೋಬೇಕಿದು. ಚಿಕಿತ್ಸೆ ರೋಗಗ್ರಸ್ತ ರಾಸುಗಳನ್ನ ಮೊದಲನೇದಾಗಿ ರೋಗಗ್ರಸ್ತ ರಾಸುಗಳನ್ನ ಪ್ರತ್ಯೇಕಿಸಬೇಕು, ಸಪರೇಟ್ ಮಾಡಬೇಕು, ಆರೋಗ್ಯವಂತ ರಾಸುಗಳಿಂದ ಅದನ್ನ ಪ್ರತ್ಯೇಕಿಸಬೇಕು. ತಜ್ಞ ಪಶುವೈದ್ಯರನ್ನ ಕಂಡು ರಾಸುಗಳಿಗೆ ಸೂಕ್ತ ಜೀವ ಆಂಟಿಬಯೋಟಿಕ್ಸ್ ಅಥವಾ ನೋವು ನಿವಾರಕ ಅಥವಾ ಊತ ಇರುತ್ತಲ್ಲ ಕಾಲತ್ರ ಊತ ನಿವಾರಕ ಔಷಧಿಗಳನ್ನ ಕೊಡಿಸಬೇಕು. ಸೊ ಮತ್ತೆ ಇನ್ನೊಂದು ಗಾಯನೇ ಮೈನ್, ಇಲ್ಲಿ ಮೈನ್ ಮೈ ಮೇಲೆ ಇರತಕ್ಕಂಥ ಗಾಯಗಳು, ಈ ಗಾಯಗಳ ಮೇಲೆ ನೊಣ ಕೂತ್ಕೊಳ್ದಿರೋಗೆ ನಾವು ಅದಕ್ಕೆ ಮುಂದೆ ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅನ್ನೋ ಮುಂದೆ ಹೇಳ್ತೀನಿ. ಸೊ ಗಾಯಗಳ ನಿರ್ವಹಣೆ ಒಂದು ಮುಖ್ಯವಾದ ಒಂದು ಸ್ಟೆಪ್ ಈ ರೋಗ ಚಿಕಿತ್ಸೆನಲ್ಲಿ. ಈ ರೋಗ ಸಂಪೂರ್ಣವಾಗಿ ಒಂದು ಹಸುಗೆ ಬಂದ್ಮೇಲೆ ಸಂಪೂರ್ಣವಾಗಿ ಗುಣಮುಖ ಆಗ್ಲಿಕ್ಕೆ ಸುಮಾರು 15-30 ದಿನಗಳವರೆಗೂ ಬೇಕಾಗತ್ತೆ. ಬೇಕಾಗುತ್ತೆ. ಮತ್ತೆ ರೈತರು ತುಂಬಾ ಒಂದು ಪೇಷನ್ಸ್ ಅಂದ್ರೆ ತಾಳ್ಮೆಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು, ಪ್ರಾಣಿಗಳಿಗೆ ತ್ರಾಸ ಕೊಡಬಾರ್ದು, ತಾಳ್ಮೆಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು. ಸೊ ಅಂದ್ರೆ ಅವಕ್ಕೆ ವಿಶ್ರಾಂತಿ ತಗೊಳಕ್ಕೆ ನೀವು ಬಿಡಬೇಕು, ಬಿಡಬೇಕು ವಿಶ್ರಾಂತಿ ಅಂದ್ರೆ ಇದು ಮುಂದೆ ಹೇಳ್ತೀನಿ, ರೋಗ ಇರದೇ ಹೀಗೆ ಮನ್ಸಲೀಗ ಮಕ್ಕಳಿಗೆ ಅಮ್ಮ ಬರ್ತಿರೋದು ನೋಡಿ, ಹೌದು ಅಮ್ಮ ಮನುಷ್ಯರಿಗೆ ಯಾವ ತರ ಅಮ್ಮ ಅಂತ ಮೊದಲು ಸಿಡುಬು ರೋಗ ಹೌದು ಬರ್ತಿತ್ತಲ್ಲ, ಅದೇ ತರ ಹಸುಗಳಿಗೆ ಬರ್ತಕ್ಕಂಥ ಸಿಡುಬು ರೋಗ ಇದು. ಸೊ ಹಾಗಾಗಿ ಇದಕ್ಕೊಂದು 15-20 ದಿನ 30 ದಿನವರೆಗೂ ಬೇಕಾಗತ್ತೆ ಫುಲ್ ರಿಕವರಿ ಆಗ್ಲಿಕ್ಕೆ. ಸೊ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ಕಾಯಿಲೆ ನಾವು ನೋಡಿದ್ರೆ ನಾನು ಮೊದಲು ಹೇಳಿದಾಗೆ ಕಾಯಿಲೆ ಬಹಳ ಮುಖ್ಯವಾಗಿ ನೊಣಗಳು ಸೊಳ್ಳೆ ಉಣ್ಣೆಗಳಿಂದ ಹರಡಲ್ಪಡೋದ್ರಿಂದ ನಾವು ರೋಗ ಬಂದಿರತಕ್ಕಂತ ನಾವು ಹಸುನ ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀವಿ ಅದೇ ತರ ನಾವು ಈ ಈ ತರ ಒಂದು ರೋಗ ವಾಹಕಗಳಾದ ಸೊಳ್ಳೆಗಳು ಮತ್ತು ನೊಣಗಳನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಚಿಕಿತ್ಸಾ ಇದ್ರ. ಸೊ ಅದಕ್ಕೇನಂದ್ರೆ ರಾಸುಗಳಿಗೆ ಸೂಕ್ತವಾದ ಪರೋಪಜೀವಿ ನಿವಾರಕ ಮದ್ದು ಐವರ್ಮೆಕ್ಟಿನ್ ಅಂತ ಹೇಳ್ತೀವಿ ಆ ಇಂಜೆಕ್ಷನ್ಸ್ ಕೊಡಬೇಕು. ಆಮೇಲೆ ಮೈ ಮೇಲೆ ಹಾಕುವಂತ ಔಷಧಿಗಳಿರ್ಬೋದು, ಈಗ ಉಣ್ಣೆಗಳು ಹೋಗುವಂತ ಪೋರಾನ್ ಅಂತ ಬಂದಿದೆ, ಅಂದ್ರೆ ಬೆನ್ಮೂಳೆ ಮೇಲೆ ಹಾಕ್ಬಿಟ್ರೆ ಅದು ಫುಲ್ ಸ್ಪ್ರೆಡ್ ಆಗ್ಬಿಟ್ಟು ಮೈ ಮೇಲೆ ಇರತಕ್ಕಂತ ಇದು ಉಣ್ಣೆಗಳೆಲ್ಲ ಹೊಟ್ಟೋಗ್ತವೆ. ಸೊ ಆತರ ಟ್ರೀಟ್ಮೆಂಟ್ ಇರ್ಬೋದು. ಮತ್ತೆ ಪೂರ್ತಿ ಕೊಟ್ಟಿಗೆಗೆ ಉಣ್ಣೆ ನಾಶಕವಾದ ನೊಣ ನಾಶಕಗಳನ್ನ ಸಿಂಪಡಿಸ್ಬೇಕು, ಸ್ಯಾನಿಟೈಸ್ ಮಾಡಿದಾಗ, ಹೌದು ಡಿಸ್ಇನ್ಫೆಕ್ಷನ್ ಮಾಡಿದಾಗ ಫುಲ್ ಫಾರ್ಮ್ಗೆ ಫುಲ್ ಕೊಟ್ಟಿಗೆಗೆ ಆತರ ಇದು ಮಾಡಬೇಕು. ಮತ್ತೆ ಸಾಧ್ಯ ಆದ್ರೆ ಇದು ಸಾಧ್ಯ ಆದ್ರೆ ಸೊಳ್ಳೆ ಪರದೆ ಉಪಯೋಗಿಸ್ಬೇಕು, ಈ ರೋಗ ಬಂದಾಗ ಸುತ್ತಮುತ್ತ ಕೊಟ್ಟಿಗೆಯಲ್ಲಿ ಸೊಳ್ಳೆ ಪರದೆ ಉಪಯೋಗಿಸ್ಕೊಂಡ್ರೆ ಉಪಯೋಗ ಆಗುತ್ತೆ ಸರ್. ಇದು ಡಾಕ್ಟ್ರೆ ಈ ಒಂದು ಚರ್ಮಗಂಟು ರೋಗಕ್ಕೆ ಏನಾದ್ರೂ ಮನೆಯಲ್ಲೇ ಮದ್ದು ಅಂತೇವಲ್ಲ ಆತರ ಏನಾದ್ರೂ ಔಷಧ ಮಾಡ್ಕೊಳ್ಳೋ ಸಾಧ್ಯತೆ ಉಂಟಾ? ಇದು ಒಳ್ಳೆಯ ಪ್ರಶ್ನೆ ಇದು. ಯಾಕಂದ್ರೆ ಇದು 15-30 ದಿನ ನಾವು ಇದು ಡಿಸೀಸ್ ಅಂದ್ರೆ ರೋಗ ಅಷ್ಟು ದಿನ ಇರೋದ್ರಿಂದ ಮನೆಯಲ್ಲೇ ಏನಾದ್ರೂ ಮಾಡ್ಕೋಬಹುದ ಅನ್ನೋದು ಇದು ಒಳ್ಳೆ ಪ್ರಶ್ನೆ ಇದು. ಮನೆಯಲ್ಲಿ ಮುಖ್ಯವಾಗಿ ನಾವು ಈ ಚರ್ಮದ ಮೇಲೆ ಹಾಕುವ ಗಂಟುಗಳಿಗೆ ಏನ್ ಮಾಡಬಹುದು ಅಂದ್ರೆ ಚರ್ಮ ಗಂಟು ರೋಗಕ್ಕೆ ಹಲವಾರು ಆಯುರ್ವೇದಿಕ ಔಷಧಿಗಳು ಮಾರ್ಕೆಟ್ ಅಲ್ಲಿ ಲಭ್ಯವಿದೆ, ಆಯುರ್ವೇದಿಕ ಔಷಧಿಗಳು ಅದನ್ನ ತಗೋಬಹುದು. ಮತ್ತೆ ಮನೆಯಲ್ಲೇ ಕೆಳಕಂಡಂತೆ ಮುಲಾಮ್ ಮಾಡ್ಕೋಬಹುದು. ನಾನು ಹೇಳ್ತೀನಿ ನೋಡಿ ಯಾವ ತರ ಅಂದ್ರೆ ಈಗ ಹಸಿ ಬೇವಿನ ಎಲೆ ಮತ್ತೆ ಒಂದು 50 ಗ್ರಾಂ ತುಳಸಿ ಎಲೆ, ಆಮೇಲೆ ಬೆಳ್ಳುಳ್ಳಿ 100 ಗ್ರಾಂ ಅಷ್ಟು ಬೆಳ್ಳುಳ್ಳಿ, ಮತ್ತೆ ಅರಿಶಿನ ಒಂದು 50 ಗ್ರಾಂ ಅಷ್ಟು ಅರಿಶಿನ, ಎಲ್ಲವನ್ನು ಚೆನ್ನಾಗಿ ಅರೆದುಬಿಟ್ಟು ಒಂದು 500 ಗ್ರಾಂ ಬೇವಿನ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಈ ಒಂದು ಮಿಶ್ರಣವನ್ನ ದೇಹದ ಚರ್ಮದ ಮೇಲಿರುವ ಗಂಟುಗಳಿಗೆ 10-15 ದಿನ ನಾವು ನಿಯಮಿತವಾಗಿ ಅಂದ್ರೆ ಲೇಪನ ಮಾಡಿದ್ರೆ ಇದು ಗಾಯ ವಾಸಿಯಾಗಲು ಸಹಕಾರಿಯಾಗುತ್ತೆ. ಮತ್ತೆ ಮುಖ್ಯವಾಗಿ ಈ ನೊಣ ಸೊಳ್ಳೆ ಮತ್ತು ಕೂರ್ದಿರಂಗೆ ಇದು ಭಾರಿ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತೆ. ಸೊ ಈ ಮನೆ ಮದ್ದನ್ನ ರೈತರು ಮಾಡಿಕೊಂಡ್ರೆ ಒಂದು ಗಾಯನೂ ವಾಸಿಯಾಗತ್ತೆ, ಮತ್ತೆ ನೊಣ ಕೂತ್ಕೊಂಡು ಇದು ಬೇರೆ ರಾಸುಗಳಿಗೂ ಇದು ರೋಗ ಪ್ರಸರಿವಿಕೆಯನ್ನ ನಾವು ತಡೆಗಟ್ಟಬಹುದು ಸರ್. ಈಗ ಡಾಕ್ಟ್ರೆ ಈ ಚರ್ಮಗಂಟು ರೋಗ ತಡೆಗಟ್ಟುವ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಳ್ಳಿ. ಎಸ್ ಸರ್, ಇದು ಅತ್ಯಂತ ಮುಖ್ಯವಾದ ವಿಚಾರ, ಯಾವ ತರ ತಡೆಗಟ್ಟಬಹುದು ರೋಗನ ಅಂತ. ಸೊ ಈಗ ರೋಗೋದ್ರೇಕ ಅಥವಾ ಔಟ್ ಬ್ರೇಕ್ ಸಮಯದಲ್ಲಿ ನಾವು ಈಗ ಹೊಸ ರೋಗ ಆಗಿದೆ ಎಲ್ಲಾ ಕಡೆ ಮಾಡಿದಾರೆ ಇದನ್ನ. ಈಗ ರೋಗ ಬಂದ ತಕ್ಷಣ ಒಂದು ಊರಲ್ಲಿ ಏನ್ ಮಾಡಿದ್ರು, ರಾಸುಗಳ ಸಾಗಾಣಿಕೆ ಒಂದು ಅವಾಯ್ಡ್ ಮಾಡಬೇಕು, ಮಾರಾಟ ಸಾಗಾಣಿಕೆನ ಅವಾಯ್ಡ್ ಮಾಡಬೇಕು. ಮತ್ತೆ ಪಶು ಮೇಳ ಜಾತ್ರೆ ರಾಸುಗಳ ಜಾತ್ರೆ ಇದನ್ನೆಲ್ಲ ಕಟ್ಟುನಿಟ್ಟಾಗಿ ಅದನ್ನ ಅವಾಯ್ಡ್ ಮಾಡಬೇಕು. ಆ ಪ್ರಾಣಿನ ತಗೊಂಡು ಹೋಗ್ಬಾರ್ದು. ಮತ್ತೆ ಎಲ್ಲಾ ಪ್ರಾಣಿಗಳು ಒಂದೇ ಕಡೆ ಕೂಡೋಕರನು ಮಾಡಬಾರ್ದು. ಸೊ ಅದನ್ನೆಲ್ಲ ಸಾಕಷ್ಟು ಸರ್ಕಾರದು ಮತ್ತು ಜಿಲ್ಲಾಡಳಿತಗಳು ಸಾಕಷ್ಟು ಮಾಡಿದಾವೆ, ಇದನ್ನ ಈಗಲೇ ಮಾಡ್ತಾ ಇದ್ದಾರೆ. ಈ ರೋಗ ಕಂಡು ಬಂದ ತಕ್ಷಣ ಜಾತ್ರೆಗಳು ಪಶು ಮೇಳಗಳನ್ನೆಲ್ಲ ತಕ್ಷಣಕ್ಕೆ ನಿಲ್ಲಿಸಬೇಕು. ಆಮೇಲೆ ದನದ ಕೊಟ್ಟಿಗೆಗಳನ್ನ ಸ್ವಚ್ಛಗೊಳಿಸಿ ಸೂಕ್ತವಾದ ಅಂಟು ಜಾಡಿ ಅಂದ್ರೆ ಡಿಸ್ಇನ್ಫೆಕ್ಷನ್ ಅಂಟು ಜಾಡಿಗಳಿಂದ ನಾವು ಫಾರ್ ಎಕ್ಸಾಂಪಲ್ ಈಗ ಉದಾಹರಣೆಗೆ ಸೋಡಿಯಂ ಹೈಪೋಕ್ಲೋರೈಡ್ ಅಂತ ಹೇಳ್ತೀವಿ, ಅಥವಾ ವಿರ್ಕಾನ್ ಅಂತ ಹೇಳ್ತೀವಿ, ಮತ್ತೆ ಅಯೋಡಿನ್ ಸೊಲ್ಯೂಷನ್ಸ್ ಇಂಥವೆಲ್ಲ ಸಿಗ್ತವೆ. ಇದರಿಂದ ನಾವು ಇದನ್ನ ನಾವು ದಿನನಿತ್ಯ ದಿನಕ್ಕೆ ಒಂದ್ಸಲಿನೋ ಎರಡ್ ಸಲಿನೋ ಸಾಧ್ಯವಾದ ಎರಡ್ ಸಲ ಆಗ್ಲ ಅಟ್ಲೀಸ್ಟ್ ಒಂದ್ಸಲಿ ನಾವು ಇಡೀ ಕೊಟ್ಟಿಗೆನ ಈ ತರ ನಾವು ಅಂಟು ಜಾಡಿಗಳನ್ನ ನಾವು ಕ್ಲೀನ್ ಮಾಡಬೇಕು ಕೊಟ್ಟಿಗೆನ. ಮತ್ತೆ ಕಾಲಕಾಲಕ್ಕೆ ರಾಸುಗಳ ಮೇಲೆ ಮೈ ಮೇಲೆ ಇರತಕ್ಕಂತ ಪರಾವಲಂಬಿ ಜೀವಿಗಳು, ಉದಾಹರಣೆಗೆ ಈಗ ಉಣ್ಣೆಗಳಿಗೆ ಒಂದು ಚಿಕಿತ್ಸೆವನ್ನು ನೀಡಿ ಪರಾವಲಂಬಿ ಜೀವಿಗಳಿಂದ ನಾವು ರಾಸುಗಳನ್ನ ಮುಕ್ತವಾಗಿಸ್ಬೇಕು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರದಿಂದ ಈಗ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ನಾವು ಒಂದು ಮೇಕೆ ಸಿಡುಬು ಲಸಿಕೆನ ನಾವು ಉತ್ಪಾದಿಸಿದೀವಿ. ಸೊ ಈ ಲಸಿಕೆ ಈ ರೋಗಕ್ಕೆ ಒಂದು ರಾಮಬಾಣ ಇದ್ದಂಗೆ. ಸೊ ಚಾಚು ತಪ್ಪದೆ ಪಶುವೈದ್ಯರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಅವ್ರಿಗೆ ನೀವು ಸಹಕರಿಸಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಣಿಗಳಿಗೆ ಈ ಲಸಿಕೆಯನ್ನು ಹಾಕಿಸ್ಕೊಂಡ್ರೆ ಈ ರೋಗ ಬರೋದಿಲ್ಲ. ಒಂದು ಏನನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅಂದ್ರೆ ರೋಗ ತಡೆಗಟ್ಟುವುದೇ ಟ್ರೀಟ್ಮೆಂಟ್ ಗಿಂತ ಬೆಟರ್ ಅಂತ. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ರೋಗ ತಡೆಗಟ್ಟುವುದೇ ಇಂಪಾರ್ಟೆಂಟ್ ಇಲ್ಲಿ, ಯಾಕಂದ್ರೆ ಇದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಗಳಿಲ್ಲ ಇವಕ್ಕೆ. ಹಂಗಾಗಿ ಲಸಿಕೆ ಹಾಕಿಸ್ಕೊಳ್ಳೋದು ಒಂದು ಅತ್ಯುತ್ತಮ, ಒಂದು ಈ ರೋಗನ ತಡೆಗಟ್ಟಿಗೆ ಒಂದು ರಾಮಬಾಣ ಇದ್ದಂಗೆ. ನಾನು ರೈತ ಮಿತ್ರರಿಗೆ, ರೈತ ಬಾಂಧವರಿಗೆ ಇದೇ ಕೇಳೋದು, ನಿಮ್ಮ ಇರತಕ್ಕಂತ ಪ್ರತಿಯೊಂದು ರಾಸಿಗೂ, ಹಸು ಮತ್ತೆ ಎಮ್ಮೆಗಳಿಗೂ ಈ ಚರ್ಮಗಂಟು ರೋಗದ ವಿರುದ್ಧ ಲಸಿಕೆನ ಹಾಕಿಸಿ ನಿಮ್ಮ ರಾಸುಗಳನ್ನ ಈ ರೋಗದಿಂದ ಕಾಪಾಡಿಕೊಳ್ಬೇಕು ಅಂತ ಹೇಳ್ತೀನಿ ನಾನು. ಇದು ಈ ರೋಗದ ತಡೆಗಟ್ಟುವಿಕೆಗೆ ಮುಖ್ಯವಾದ ಕಾರಣ ಅಂತೀರಿ, ಒಂದು ಸ್ಟೆಪ್. ಡಾಕ್ಟರ್, ಈಗ ಈ ಚರ್ಮಗಂಟು ರೋಗ ಈಗ ರಾಸುಗಳು ಅಂದ ತಕ್ಷಣ ಯಾವ್ಯಾವ ಪ್ರಾಣಿಗಳಿಗೆ ಅದು ಸಾಮಾನ್ಯವಾಗಿ ಮುಖ್ಯವಾಗಿ ಅದು ಅಂಟ್ಕೊಳ್ಳೋದು? ಉತ್ತಮ, ನಾನು ಮೊದಲೇ ಹೇಳ್ದಂಗೆ ಸರ್, ಇದು ಪ್ರಮುಖವಾಗಿ ಹಸುಗಳಿಗೆ ಬರ್ತಕ್ಕಂಥ ರೋಗ, ಆಕಳಿಗೆ ಬರ್ತಕ್ಕಂಥ ರೋಗ, ಎಮ್ಮೆಗಳಿಗೂ ಬರ್ತವೆ. ನಮ್ ದೇಶದಲ್ಲಿ ಇದು ಹಸು ಮತ್ತೆ ಎಮ್ಮೆಗೆ ಮುಖ್ಯವಾಗಿ ಬರೋದು. ಈಗ ಬೇರೆ ಕಡೆ ಒಂಟೆಗಳಲ್ಲಿ, ರಾಜಸ್ಥಾನದಲ್ಲಿ ಕೆಲವು ಕಡೆ ಒಂಟೆಗಳಲ್ಲಿ ನೋಡಿದ್ದಾರೆ ಈ ರೋಗನ. ಹೌದು. ಆಮೇಲೆ ಕೆಲವು ಕಡೆ ಜಿರಾಫೆಲ್ಲ, ಅಷ್ಟು ಬಿಟ್ರೆ ಆನೆಲಿಗೆ ಬರಲ್ಲ ಸರ್. ಇದು ಅಂದ್ರೆ ಕಾಡು ಪ್ರಾಣಿಗಳಿಗೆ ಬರಲ್ಲ? ಕಾಡು ಪ್ರಾಣಿಗಳಿಗೆ ಬರೋದು ಒಳ್ಳೆ ಪ್ರಶ್ನೆ. ಇದು ಕಾಡು ಪ್ರಾಣಿಗಳಿಗೆ ಬಂದಿಲ್ಲ ಎಲ್ಲೂ. ಸಾಕು ಪ್ರಾಣಿಗಳಿಗೆ ಅಷ್ಟೇ? ಪ್ರಾಣಿಗಳ ನಾಯಿಗೆ, ನಾಯಿ ಬೆಕ್ಕು, ನಾಯಿ ಬೆಕ್ಕು ಮನುಷ್ಯ ಯಾರಿಗೂ ಬರಲ್ಲ. ಹಸು ಎಮ್ಮೆ ಅಷ್ಟೇ, ಹಸು ಮತ್ತೆ ಎಮ್ಮೆಗಳಿಗೆ ಮಾತ್ರ. ಯಾವ ಇದು ಈ ಕುರಿ ಮತ್ತೆ ಮೇಕೆಗೆ? ಕುರಿ ಮತ್ತೆ ಮೇಕೆಗೂ ಬರೋದಿಲ್ಲ. ಅಲ್ಲೂ ಬರಲ್ಲ. ಅಲ್ಲೂ ಬರೋದಿಲ್ಲ. ಇದು ಸಿಡುಬು ರೋಗ ಹೇಗಂದ್ರೆ ಸರ್, ಸ್ಪೀಶೀಸ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸ್ಪೀಶೀಸ್ ಬಂದ್ರೆ ಅದು ಬೇರೆ ಇನ್ನೊಂದು ಸ್ಪೀಶೀಸ್ ಗೆ ಬರೋದು. ಅಂದ್ರೆ ಈ ಕೆಲವು ಇತರದು, ಈಗ ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗದ ವೈರಾಣು ಹಸು ಮತ್ತೆ ಎಮ್ಮೆನ ಬಿಟ್ರೆ ಬೇರೆ ಯಾವುದೇ ನಮ್ಮ ಜೀವ ಸಂಕುಲಕ್ಕೆ ಇದು ಎಫೆಕ್ಟ್ ಮಾಡೋದಿಲ್ಲ ಇದು ನಮ್ಮ ಒಂದು ವಾತಾವರಣದಲ್ಲಿ. ಆದ್ರೂ ಈಗ ಹಸು, ಆಕಳು ಮತ್ತೆ ಎಮ್ಮೆ ಸಾಕಾಣಿಕೆ ಇವತ್ತು ತುಂಬಾ ಒಳ್ಳೆಯ ಉದ್ಯೋಗ, ಉಪಕಸುಬು, ಮತ್ತೆ ಅಷ್ಟೇ ಹಣನು ಕೂಡ ಇಲ್ಲಿ ಖರ್ಚು ಮಾಡಿರ್ತಾರೆ. ಇದು ಯಾವುದೇ ಕಾರಣದಿಂದ ಈ ಪ್ರಾಣಿಗಳಿಗೆ ನಷ್ಟ ಆದರೆ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿರುತ್ತೆ. ತುಂಬಲಾರದ ನಷ್ಟ ಹೇಳದ್ನಲ್ಲ ಸರ್. ಈಗ ಇದು ಭಾರಿ ಅಂದ್ರೆ ಆರ್ಥಿಕವಾಗಿ ತುಂಬಾ ಹಿನ್ನಡೆಯನ್ನ ಉಂಟು ಮಾಡ್ತಕ್ಕಂತ ರೋಗ ಇದು ರೈತರಿಗೆ. ಯಾಕಂದ್ರೆ ಒಂದು ಹಾಲು ಕಡಿಮೆ ಆಗ್ಬಿಡುತ್ತೆ ಫಸ್ಟ್, ಎರಡನೇದು ಬಂಜೆತನ ಮಾಡುತ್ತೆ, ಯಾಕಂದ್ರೆ ಪುನಃ ಕರು ಹಾಕತ್ತೋ ಹಾಕಲು ಹೇಳಕ್ ಬರೋದಿಲ್ಲ. ನೆಕ್ಸ್ಟ್ ಟ್ರೀಟ್ಮೆಂಟ್ ಕಾಸ್ಟ್ ಜಾಸ್ತಿ ಇದೆ. ಇವೆಲ್ಲವೂ ಮೀರಿ ಹಸು ಸತ್ತೋಗ್ಬಿಟ್ರೆ ಇನ್ನು ತುಂಬಾನೇ ಲಾಸು. ಸೊ ಇದೆಲ್ಲದನ್ನು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಈ ರೈತರು ಏನ್ ಮಾಡ್ಬೇಕಂದ್ರೆ ಲಸಿಕೆ ಹಾಕ್ಸ್ಕೋಬೇಕು. ನಮ್ಮ ಸಂಸ್ಥೆನಲ್ಲಿ ಒಂದು ಅತ್ಯುತ್ತಮವಾದ ಒಂದು ಉತ್ಕೃಷ್ಟ ಕ್ವಾಲಿಟಿಯ ವ್ಯಾಕ್ಸಿನ್ ಇದೆ. ದಯವಿಟ್ಟು ಈ ಲಸಿಕೆ. ಏನ್ ಲಸಿಕೆ ಅಂತ ಹೇಳಿ? ಇದು ಮೇಕೆ ಸಿಡುಬು ಲಸಿಕೆ ಅಂತ. ಮೇಕೆ ಸಿಡುಬು ಲಸಿಕೆ ಅಂತಾರೆ. ಇದು ಆಕಳಿಗೆ ಮತ್ತೆ ಎಮ್ಮೆಗೆ ಹಾಕೋದಿದ್ರು ಮೇಕೆ ಸಿಡುಬು ಲಸಿಕೆ ಅಂತ ಹೇಳ್ತಾರೆ. ಹೌದು ಸರ್, ಇದು ಆಕಳಿಗೆ ಮತ್ತು ಎಮ್ಮೆಗಳಿಗೆ ಹಾಕೋದಂತ ಲಸಿಕೆ. ಈ ರೋಗಕ್ಕೆ ಇದು ಗೌರ್ಮೆಂಟ್ ಆಫ್ ಅಂದ್ರೆ ಭಾರತ ಸರ್ಕಾರವೇ ಈ ಲಸಿಕೆನ ಉಪಯೋಗಿಸಿದ್ರೆ ನಿಯಂತ್ರಣ ಮಾಡಬಹುದು ಅಂತ ಹೇಳಿದ್ರು. ನಾವು 2021 ಮೊದಲನೇ ಸಲ ಈ ರೋಗ ರಾಜ್ಯಕ್ಕೆ ಬಂದಾಗ ಸುಮಾರು ಇಲ್ಲಿವರೆಗೆ ಹೆಚ್ಚು ಕಡಿಮೆ 1 crore ಡೋಸ್ ಲಸಿಕೆನ ನಾವು ಕೊಟ್ಟು ಈಗ ಕಂಪ್ಲೀಟ್ ಈಗ ಒಂದು ನಿಯಂತ್ರಣದಲ್ಲಿದೆ ರೋಗ. ಸೊ ಈ ರೋಗಕ್ಕೆ ಈ ಲಸಿಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಂಬಾ ಸಂತೋಷ ಡಾಕ್ಟರ್ BM ಚಂದ್ರನಾಯ್ಕ ಅವರೇ. ಪ್ರಸ್ತುತ ಬೆಂಗಳೂರಿನ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ತಾವು ಮುಖ್ಯಸ್ಥರಾಗಿ ಲಸಿಕಾ ಉತ್ಪಾದನಾ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ. ತುಂಬಾ ಉಪಯುಕ್ತವಾದ, ಅದರಲ್ಲೂ ಚರ್ಮಗಂಟು ರೋಗದ ನಿರ್ವಹಣೆ ಮತ್ತೆ ಅದು ತಡೆಗಟ್ಟುವ ಎಲ್ಲ ಕುರಿತು ಮಾಹಿತಿಯನ್ನ ಮಾಡಿದ್ರಿ. ತುಂಬಾ ತುಂಬಾ ಸಂತೋಷ. ಕೆಲವು ರೈತರು ಇರ್ತಾರೆ, ಡಾಕ್ಟರ್ BM ಚಂದ್ರನಾಯಕ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆಯನ್ನು ದಯವಿಟ್ಟು ತಿಳಿಸ್ಕೊಡ್ತೀರಾ? ಹೇಳಿ. ನನ್ನ ಸಂಪರ್ಕ ಮೊಬೈಲ್ ನಂಬರ್ 9448777926. ಇನ್ನೊಮ್ಮೆ ಹೇಳಿ, 9448777926. ಇನ್ನೊಮ್ಮೆ ಡಾಕ್ಟರ್ BM ಚಂದ್ರನಾಯ್ಕ ಅವರೇ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು. ಕೆಳಗರೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ರಾಸುಗಳಲ್ಲಿ ಬರುವ ಚರ್ಮಗಂಟು ರೋಗ ಈ ಕುರಿತು ಡಾಕ್ಟರ್ BM ಚಂದ್ರನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನೀಗ ಕೇಳಿ ಜನಪದ ಸಂಗೀತದಲ್ಲಿ ಕನಕಪುರ ತಾಲೂಕು ಹೊಸದುರ್ಗದ HV ಶ್ರೀನಿವಾಸ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು. ಪರಮಾನಂದ ಜಪಿಸಲು ಪರಮಾನಂದ, ರಾಮ ಪರಮಾನಂದ ಜಪಿಸಲು ಪರಮಾನಂದ ಪರಮಾನಂದ ಜಪಿಸಲು ಪರಮಾನಂದ ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ ಶ್ರೀರಾಮನಿಂದ ನಾಮ ಅಮೃತ ಜಪಿಸಲು ಪರಮಾನಂದ ಜಪಿಸಲು ಪರಮಾನಂದ ನಿನ್ನರುವವು ಮೋಹಕವೋ ದಶಾವತಾರದಲ್ಲಿ ನಿನ್ನ ರೂಪವು ಮೋಹಕವೋ ದಶಾವತಾರದಲ್ಲಿ ನಿನ್ನ ರೂಪವು ಮೋಹಕವೋ ದಶಾವತಾರದಲ್ಲಿ ನಿನ್ನ ರೂಪವು ಮೋಹಕವೋ ರಾವಣ ಮರ್ದನೆಂಬ ಬಿರುದಾಂಕಿತನೋ ನೀನು ರಾವಣ ಮರ್ದನೆಂಬ ಶರದಲ್ಲಿ ಏನಿದೆ ಆನಂದ ಶ್ರೀರಾಮ ನಿನ್ನ ನಾಮಾಮೃತವ ಜಪಿಸಲು ಪರಮಾನಂದ ಜಪಿಸಲು ಪರಮಾನಂದ ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ ಶ್ರೀರಾಮ ನಿನ್ನ ನಾಮಾಮೃತ ಜಪಿಸಲು ಪರಮಾನಂದ ಜಪಿಸಲು ಪರಮಾನಂದ ರಾಗಿ ಹನುಗಾಲ ಸ್ತುತಿಸುವರು ಘರೆಯೊಳು ಪುನೀತರಾಗಿ ಹನುಗಾಲ ಸ್ತುತಿಸುವರು ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ ಶ್ರೀರಾಮ ನಿನ್ನ ನಾಮಾಮೃತವ ಜಪಿ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ರಾಮಾಯಂ ಎರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮಾಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ರಾಮಾಯಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮಾಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಾನಂದ. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮಾಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾ ನಿನ್ನ ನಾಮಾಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ಯಾರೇ ರಂಗನ ಕರೆಯ ಬಂದವರೋ, ಯಾರೇ ರಂಗನ ವಿನೋದನ ಪ್ರಾಣ ಪ್ರಿಯನ ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ಜಾಣಯ ರಚನ ಕರೆಯ ಬಂದವರ ಜಾಣಯ ರಚನ ಕರೆಯ ಬಂದವರ ಜಾಣಯ ರಚನ ಕರೆಯ ಬಂದವರ ಜಾಣಯ ರಚನ ಕರೆಯ ಬಂದವರ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರ ಯಾರೇ ರಂಗನ ಯಾರೇ ಕೃಷ್ಣನ ರಾಜವರದನ ಪರಮ ಪುರುಷನ ಹರಿ ರಾಜವರದನ ಪರಮ ಪುರುಷನ ಹರಿ ರಾಜವರದನ ಪರಮ ಪುರುಷನ ಹರಿ ರಾಜವರದನ ಪರಮ ಪುರುಷನ ಹರಿ ರಾಜವರದನ ಪರಮ ಪುರುಷನ ಹರಿ ರಾಜವರದನ ಪರಮ ಪುರುಷನ ಕರಿ ರಾಜವರ